ನೇಗಿಲ್ಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ ದಿನಾಂಕ 28ರಂದು ಸಂಜೆ 5:30-6 ಗಂಟೆಯವರೆಗೆ ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಬೆಳೆ ಸಮೀಕ್ಷೆ ಕುರಿತು ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499, STD ಕೋಡ್ 080. ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗುವ ಈ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ದೇವದುರ್ಗ ತಾಲೂಕಿನ ಹುಲಿಗುಡ್ಡ ಗ್ರಾಮದ ಕೊಟ್ಟಪ್ಪ ಮತ್ತು ಅಯ್ಯಮ್ಮ ದಂಪತಿಗಳ ತೋಟಗಾರಿಕೆಯ ಅನುಭವಗಳು, ಹತ್ತಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ಹತೋಟಿ ಕ್ರಮಗಳ ಕುರಿತು ಕೀಟ ತಜ್ಞರಾದ ಡಾಕ್ಟರ್ HG ಹಂಚಿನಾಳ್ ಅವರಿಂದ ಮಾಹಿತಿ, ಪೇಟೆ ಧಾರಣೆ ಹುಲಗುಂದದ ಕಸ್ತೂರವ ಮೂಷಣ್ಣವರ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳುವಿರಿ. ಮೊದಲಿಗೆ ಒಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ದೇವದುರ್ಗ ತಾಲೂಕಿನ ಹುಲಿಗುಡ್ಡ ಗ್ರಾಮದ ಕೊಟ್ಟಪ್ಪ ಮತ್ತು ಅಯ್ಯಮ್ಮ ದಂಪತಿಗಳ ತೋಟಗಾರಿಕೆ ಅನುಭವಗಳು. ಕೇಳುವರಿಗಳ ನಮಸ್ಕಾರ. ಕೇಳುವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಕೋಟೆಪ್ಪ ಮತ್ತು ಅಯ್ಯಮ್ಮ ದಂಪತಿಗಳು. ಸಾಕಷ್ಟು ವರ್ಷಗಳಿಂದ ಕೃಷಿಯನ್ನು ಮಾಡ್ತಾ ತೋಟಗಾರಿಕೆಗಳಿಗೆ ಇವರು ಮುಖವನ್ನು ಮಾಡಿದ್ದಾರೆ. ತೋಟಗಾರಿಕೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಸಾಕಷ್ಟು ಅನುಭವಗಳು ಇವರಿಗೆ ಇದ್ದಾವೆ. ಸಾಂಪ್ರದಾಯಿಕ ಕೃಷಿಯನ್ನು ಮಾಡ್ತಾ ಇದ್ರು ಮೊದಲಿಗೆ, ಈ ಹತ್ತಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಇವುಗಳನ್ನು ಬಿಟ್ಟು ತೋಟಗಾರಿಕೆ, ತರಕಾರಿ ಆಯಿತು, ಹೈನುಗಾರಿಕೆ ಆಯಿತು, ಕೋಳಿ ಸಾಗಾಣಿಕೆ ಆಯಿತು, ಮತ್ತು ಡ್ರ್ಯಾಗನ್ ಫ್ರೂಟ್ ಆಯಿತು, ಸೀತಾಫಲ ಆಯಿತು, ಬಾರೆ ಆಯಿತು, ಹೀಗೆ ವೈವಿಧ್ಯಮಯ ಹಣ್ಣುಗಳನ್ನು ಬೆಳೆಯುವಂಥ ಕಡೆ ಅವರು ಕೋಟೆಪ್ಪ ಮತ್ತು ಅಯ್ಯಮ್ಮ ದಂಪತಿಗಳು ಮುಖವನ್ನು ಮಾಡಿದ್ದಾರೆ. ಚೆನ್ನಾಗಿ ಕೃಷಿಯನ್ನು ಮಾಡಿಕೊಂಡು ನೆಮ್ಮದಿಯ ಬದುಕನ್ನು ಅವರು ಮಾಡ್ತಿದ್ದಾರೆ. ಇವರು ದೇವದುರ್ಗ ತಾಲೂಕಿನ ಹುಲಿಗುಡ್ಡ ಗ್ರಾಮದ ರೈತ ದಂಪತಿಗಳು. ಅವರಿಂದ ಕೆಲವು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರ ಜೊತೆ ತಮ್ಮ ವಿಚಾರವನ್ನು ಹಂಚಿಕೊಳ್ತಿದ್ದಾರೆ. ಕೋಟೆಪ್ಪ ಅವರೇ, ಎಷ್ಟು ವರ್ಷ ವಯಸ್ಸು ನಿಮ್ಗೆ? ನಮ್ಗೆ 45 ರೀ. 45? ಹ್ಞೂ ರೀ. ಏನು ಸಾಲಿಗಿಲ್ಲಿ ಓದಿರೇನು? ಇಲ್ರಿ, ಸಾಲಿ ಓದಿಲ್ರಿ. ಯಾಕ್ರಿ ಯಾವಾಗ ನಿಮ್ಮ ಮನೆಯವರು ನಿಮ್ಮ ತಂದೆಯವರು ಏನು ಓದಿಸ್ಲಿಲ್ಲ? ಅವಾಗ ನಮ್ಮ ಸಣ್ಣ ಹಳ್ಳಿ ರೀ, ಎಲ್ಲಿ ಸಾಲಿ ಓದ್ಬೇಕ್ರಿ? ದನ ಕಾಯಿ ಕುರಿ ಕಾಯಿ ಅಂತ ಇಂಥದೇ ಮಾಡಿದೀವಿ ರೀ. ಈಗ ನಿಮ್ಮೂರ ಸಾಲಿ ಇದ್ದಿಲ್ಲ? ಸಾಲಿ ಇತ್ತು, ಮೂರನೇದು ನಾಲ್ಕನೇದು ಇತ್ತು ರೀ, ದೊಡ್ಡ ಸಾಲಿ ಇದ್ದಿಲ್ರಿ. ಇದ್ದಿಲ್ಲ, ಮತ್ತು ದನ ಕುರಿ ಕಾಯ್ತಿದ್ದೇವೆ ರೀ. ಮತ್ತು ಒಂದು ಸ್ವಲ್ಪ ದಿನ ಎಲ್ಲ ಮಾಡಿದೇವ್ರಿ, ಸಜ್ಜಿ ಜೋಳ ಹತ್ತಿ ಮೆಣಸಿನ ಗಿಡ ಉಳ್ಳಾಗಡ್ಡಿ ಎಲ್ಲನೂ ಮಾಡಿದೇವು ರೀ. ಅದ್ರಾಗ ಏನು ಪ್ರಾಫಿಟ್ ಸಿಗಲಿಲ್ಲ ರೀ. ಅದ್ರಾಗ ಅದೇ ಮಾಡೋದು, ಅದೇ ಅಷ್ಟೇ ಉಣ್ಣೋದಾಯ್ತು ರೀ. ಒಂದು ಸಲ ಅವರು ಕೃಷಿ ಇಲಾಖೆನವ್ರು ಸಾಬ್ರು ಬಂದಿದ್ದಾರೆ ನಮ್ಮ ಭಾಗಕ್ಕೆ ವಿಸಿಟಿಗೆ, ತೋಟಗಾರಿಕೆ ಇಲಾಖೆಯಿಂದ. ನೋಡ್ರಿ ಸರ, ನಮಗೇನಾರ ಕೊಟ್ರ ಮಾಡ್ತೀವ್ರಿ ಅಂತಂದು. ಕೊಡ್ತು ಮಾಡನಿ ಅಂತಂದ. ಏನು ಮಾಡ್ತು ಅಂದ? ಜಂಪಲ್ ಗಿಡ ಮಾಡ್ಬೇಕಂತ ಮಾಡಿವಿ ರೀ ಸರ ಅಂದೆ. ಮಾಡು ಎನ್ ಆರ್ ಜಾಗ ಹಾಕ್ತೀನಿ, ಮತ್ತು ಬೆಳೆಸು ಮಾಡು ಅಂದ್ರು. ಅಂದಗಡೆಗೆ ಆಯ್ತು ರೀ ಸರ ಅಂದ. ನಾಳೆಗೆ ಬರ್ರಿ ಆಫೀಸಿಗೆ ಅಂದ. ಓದಿವಿ ರೀ ಆಫೀಸಿಗೆ. ಅವು ಏನು ಪಾಣಿ ಆಧಾರ್ ಕಾರ್ಡ ಏನೋ ಕೊಡಂದ್ರಿ. ಕೊಟ್ಟಿವಿ ಪತ್ರ, ಕೊಟ್ಟಿರಿ ಆಗದ ಪತ್ರ ಕೊಟ್ಟಿವಿ. ಕೊಟ್ಟದಿಂದ ಅವರು ಎನ್ ಆರ್ ಜಾಗ ಕೂಲಿಕಾರಿಗೆ ತೆಗ್ಗ ಹಾಕ್ಸಕ್ಕೆ ರೊಕ್ಕ ಕೊಟ್ಟರು, ಡ್ರಿಪ್ಪು ಮಾಡಿದರು. ಮತ್ತು ಇಲ್ಲಪ್ಪ ನೀನು ಪಸಂದ್ ಬಂದಲ್ಲಿ ಸಸಿಗಳು ತೊಗೊಂಡು ಬಂದಚ್ಚು, ನಾನು ಬಿಲ್ ಮಾಡ್ತೀನಿ ಸಸಿದು ಅಂತ ಹೇಳಿದ್ರು. ಆಯ್ತು ರೀ ಸರ್ ಅಂತೇಳಿ ನಾವು ಸಸಿಗಳು ತಂದಿವಿ ರೀ. ಯಾವ ಸಸಿ ತಂದ್ರಿ? ಪೇರಲ್ ರೀ, L49 ಅಂತೇಳಿ. ಲಕ್ನೋ 49 ತಂದು ಹಾಕಿದೀವಿ ರೀ. ಎಲ್ಲ ಅವರು ಡ್ರಿಪ್ಪು ಮಾಡಿದರು, ಎಲ್ಲ ಅಮೌಂಟ್ ಕೊಟ್ಟರಿ. ಒಂದು 6 ತಿಂಗಳದಾಗ ಫಲ ಬಂತು ರೀ ಅದು ಗಿಡ. ಮೊದ್ಲೇನು ನೀರಾವರಿ ಇತ್ತ? ನೀರಾವರಿ ನಾವು ಗದ್ದೆ ಮಾಡ್ತಿದ್ದೀವಿ ರೀ ಮೊದಲ. ಓಪನ್ ಬಾಯ್ ಅದಾವ್ರಿ ನಮ್ಮ ಎರಡು ದೊಡ್ಡವು, ಅದಕ್ಕೆ ಪಂಪ್ ಸೆಟ್ ಅದಾವ್ರಿ, ಸ್ವಂತ ಟೀಶ್ ಅದ, ಎಲ್ಲ ಅನುಕೂಲ ಇತ್ತು. ಹಿಂಗೆ ಅಂದಮ್ಯಾಗ ಒಂದು 2 ಎಕರೆ ಕೊಟ್ಟರಿ ಅವರು, ಅನುಕೂಲ ಮಾಡಿಕೊಟ್ರು. ನಮ್ಮ ಮಾಡೋಷ್ಟು ಯೋಗ್ಯತೆ ಇದ್ದಿಲ್ಲ, ಅವರು ಕೃಷಿ ಇಲಾಖೆಯಿಂದ ನಮಗೆಲ್ಲ ಅನುಕೂಲ ಮಾಡಿಕೊಟ್ರು. ಅದರಿಂದ ಮತ್ತೆ ಸ್ವಲ್ಪ ಲಾಭ ಅನಿಸ್ತಿ. ಲಾಭ ಅಂದ್ರೆ ಒಂದು 1.5 ಲಕ್ಷ ಬಂತು 2 ವರ್ಷನಾಗ. ಇದು ಪೇರಲ್ದಾಗ? ಪೇರಲ್ದಾಗ. ಏ ಸರ, ಇನ್ನೊಂದು 2 ಐಟಮ್ ಮಾಡಂಗ್ ಕೊಡ್ರಿ ಅಂದ್ವಿ. ಮತ್ತೇನು ಮಾಡ್ತು, ತಿರ್ಗಿ ಮಾಡಿದ್ರು ಸಾಬ್ರು ಬೈತಾರ, ಮಾಡಕ್ಕೆ ಬರಂಗಿಲ್ಲ ಅಂದ್ರೆ. ಏ ಹೆಂಗನ್ ಮಾಡ್ರಿ ಅಂದ್ವಿ. ಮತ್ತೆ ಸೀತಾಫಲ ಬಾರಿ, ಅದಕ್ಕೂ ಅನುಕೂಲ ಮಾಡಿದಾರ್ರಿ. ಬಾರಿನೂ ಚಲೋ ಬಂದದ್ರಿ. 2 ವೆರೈಟಿ ಅದಾವ್ರಿ, ಒಂದು ಉಮ್ರಾನು, ಒಂದು ಎಪ್ಪಲ್ ಅಂತೇಳಿ. ಎಪ್ಪಲ್ ಬರ್ರಿ, ಸೀತಾಫಲ ದೊಡ್ಡ ಸೈಜು. ದೊಡ್ಡ ಸೈಜು ರೀ, ಕಡಾಕ ಅಂದ್ರೆ ಅದು ಉದ್ದಂದ ಆದ್ರಿ ನಮ್ದು. ಎಪ್ಪಲ್ ಅಂದ್ರೆ ಹಿಂಗ ದೊಡ್ಡದು ಶೇಪ್ ಇದ್ದಂಗೆ ಅದರಿ. ಅದನ್ನು ಒಂದು 70-80 ಸಾವಿರ ಆಯ್ತು ರೀ ಹೋದ ವರ್ಷ. ಈ ವರ್ಷ ಚಲೋ ಆಗ್ಬೋದ್ರಿ, ಯಾಕಂದ್ರೆ ಫಸ್ಟ್ನೇ ವರ್ಷ ರೀ ಹೋದ ವರ್ಷ. ಈ ವರ್ಷ ಚಲೋ ಬಂದದ್ರಿ ಗಿಡ ಬಂದದ್ರಿ. ಮತ್ತು ಸೀತಾಫಲನು ಈ ವರ್ಷ ಬಂದದ್ರಿ ಗಿಡಕ್ಕೆ. ಒಂದು 2-3 ಕೆಜಿ ಸೀತಾಫಲ ಅದ ರೀ. NNK Golden ರೀ ಅದು, ಹೈಬ್ರಿಡ್ ತಳಿ. NNK Gold NNK Golden 50 ರಾಮ್ ಸೀತಾಫಲ ಅದ ರೀ, ಅದು ಕೆಂಪದು. ಒಂದು 200 ಸುತ್ತ ತೆಂಗ ಅದಾವ ರೀ. ಒಂದು 5-6 ಎಕರೆ ಹಾಕಿವ್ ರೀ ಎಲ್ಲಾನು. ಎಕರೆ ರೀ ನಿಮ್ದು ಭೂಮಿ ಮೊದಲು? ಬದ್ಲ ನಮ್ದು, ನಮ್ಮಪ್ಪವ್ರದ್ದು ಒಂದು 30 ಎಕರೆ ಅದ ರೀ. ಮತ್ತೆ 3 ಅಣ ತಂಬ್ರಿ ಮನ್ಸಾಗ ಇಷ್ಟು ಬಂದದ್ರಿ. ಬಂದಿದ್ದಕ್ಕೆ ನೀವು ತೋಟಗಾರಿಕೆ ಒಂದು 3-4 ಎಕರೆ ತೋಟ ಮಾಡಿರಿ? ಅದಾರಿ 5 ಎಕರೆ ಸಮೀಪ ಅದಾರಿ. ಒಂದು 4,000 ಡ್ರ್ಯಾಗನ್ ಕೂಡಿಸಿವಿ ರೀ ಅವ್ರೆ ಸಾಬ್ರೆ. ಎಲ್ಲ ಡ್ರಿಪ್ಪು ಅಮೌಂಟು NMR ಹಾಕ್ಯಾರಿ, ಹಾಕಿ ಅನುಕೂಲ ಮಾಡ್ಯಾರಿ. ಈಗ ಒಂದು 3 ಫೀಟ್ ಬಂದವ್ರಿ ಮ್ಯಾಗ, ಎಲ್ಲ ಸಿಮೆಂಟ್ ಪೋಲ್ ಗೀಲ್ ಎಲ್ಲ ಹಾಕಿ ಇಟ್ಟಿವ್ರಿ. ಇನ್ನೊಂದು 2-3 ತಿಂಗಳದಾಗ ಪೋಲ್ ದಾಟ್ತದ್ರಿ. ಚಲೋ ಆಗ್ಯದ್ರಿ ಅವ್ರ ಕಡ್ಲಿಂದ. ಈಗ ಕೊಟ್ಟಪ್ಪ ಅವ್ರೀಗ, ಮೊದ್ಲೆಲ್ಲ ನೀವು ಸಜ್ಜಿ ಜೋಳ ಹತ್ತಿ ಎಲ್ಲ ಹಾಕ್ತಿದ್ರಿ, ಈ ತೋಟಗಾರಿಕೆದವ್ರು ನಿಮ್ಮ ಹೊಲಕ್ಕೆ ಏನಾರು ಬರ್ಲಿಲ್ಲಪ್ಪ ಅಂತಂದ್ರೆ ನೀವೆಲ್ಲ ಮಾಡ್ತಿದ್ರಣ? ಏ ಇಲ್ರಿ, ಮಾಡ್ತಿದ್ದಿಲ್ರಿ. ನಾವು ಅಲ್ಲಿ ಆಫೀಸ್ಗೆ ಹೋಗಿ ಸಾಬ್ರು ಅದು ಕಟಿಂಗ್ ಮಾಡದೆ ಇಂಥದ್ದು ತಗೋಬೇಕು, ಕತ್ತರಿ ನೀವು ಕುಡಗಾಲಿಲಿ ಕೊಯ್ದ್ರಿ, ಕೊಡ್ಲಿಲಿ ಕಡದ್ರಿ ಅಂತ ಅವ್ರು ಎಲ್ಲ ಮಾಹಿತಿ ಹೇಳ್ತಾರ್ರಿ. ಯಾವ ತಿಂಗಳದಾಗ ಕಟಿಂಗ್ ಮಾಡ್ಬೇಕು, ಯಾವ ಔಷಧಿ ಹೊಡಿಬೇಕು, ಎಷ್ಟು ತಿಂಗಳದಾಗ ಗೊಬ್ಬರ ಹಾಕ್ಬೇಕಂತ ಅವರೆಲ್ಲ ಹೇಳ್ತಾರ್ರಿ ಅವರು. ಯಾಕೆ ನಾವು ಹೋಗ್ಲಾರ್ದು ಸುಮ್ಮನೆ ಮಟಗ ಆಡಿದೆ ಇಸ್ಪಾಟ ಆಡಿದಂತ ಇಲ್ಲೇ ಊರಾಗ ರೋಡಿಗೆ ತಿರುಗಾಡೋದು? ಯಾವ್ದಾರು ಸಾಬ್ರ ಅಲ್ಲಿ ರೊಕ್ಕ ಹಾಕಿದಾಗ ಆಯ್ತು, ಆ ಕಡೆ ಊರಾಗ ಇದ್ಬಿಡೋದು, ಆ ಕಡೆ ಗಿಡ ಬೆಳೆನೇ ಬೆಳೀಲಿ, ಹೋಗನೇ ಹೋಗಲಿ. ಅವ್ರು ಹೇಳ್ದಂಗೆ ನಾವು ಮಾಡಿಕೊಂತ ಹೋದ್ರೆ ನಮಗೇನು ನುಕ್ಸಾನ ಇಲ್ಲರಿ. 1 ಎಕರೆಗೆ ಕನಿಷ್ಠ ಅಂದ್ರೆ ಒಂದು ಯಾವುದೇ ಬೆಳೆ ಮಾಡ್ರಿ, 1 ಲಕ್ಷದಿಂದ 2 ಲಕ್ಷ ತನ ನಾವು ಬೆಳೆ ಬೆಳಿಬೋದು ರೀ. ಈಗ ಪ್ಯಾರಲಣ್ಣ ಮಾರ್ಕೆಟಿಗೆ ಹೊಂಟವ, ಚಲೋ ಲಾಭ ಬಂದವ ಅಂತ ಹೇಳಿದ್ರಿ, ಎಷ್ಟೆಷ್ಟು ತೂಕ ಬರಕತ್ತವ, ಹೆಂಗ್ ಮಾರ್ಕೆಟ್ ಹೊಂಟವ, ಹೆಂಗ? 1 ಕೆಜಿಗೆ 120 ಗ್ರಾಮ ಕಡಿಮೆ ಬರ್ತದ್ರಿ. ದೊಡ್ಡ ಹಣ್ಣು ರೀ ನಮ್ದು, ಸೈಜ್ ದೊಡ್ಡ ದೊಡ್ಡದ್ರಿ. 15 ರಿಂದ 20-25 ರೂಪಾಯಿ ಒಂದು ನಾವು ಸ್ವಂತ ಮಾರ್ತೀವ್ರಿ, 50 ರೂಪಾಯಿ ಕೆಜಿ ರೀ. ಕೆಜಿ ಎಷ್ಟು ಹಣ್ಣು ಬರ್ತಾವ ನಿಮ್ಮ? ಒಂದು ಕೆಜಿಗೆ ಎರಡು ಬರ್ಬೇಕು, ದೊಡ್ಡವಾದ್ರೆ ಎರಡು ಬರ್ಬೇಕಾದ್ರೆ ಮುಸ್ಕಿಲ್ ರೀ, ಸಣ್ಣವಾದ್ರೆ ಎರಡು ಬರ್ತಾವ್ರಿ. ಚಲೋ ಸೈಜ್ ಸಿಕ್ತ? ಚಲೋ ಸೈಜ್ ರೀ. ಮಾರ್ಕೆಟಿಗೆ ಹೆಂಗ್ ಹೋಯ್ತೀರಿ ನೀವು? ಕೂತ್ ಮಾರ್ತೀರಾ ಹೆಂಗೆ? ನಾವು ವ್ಯಾಪಾರದವ್ರಿಗೆ ಹಾಕಲ್ರಿ, ನಾವು ಸ್ವಂತೆ ಮಾರಾಟ ಮಾಡ್ತಾವ್ರಿ. ಎಲ್ಲ ನಮಗೆ ಪ್ರತಿ ವಾರ ಎಲ್ಲ ವಾರಗಳು ಸಂತಿನ ಅದಾವ್ರಿ. ಸುತ್ತ ಹಳ್ಳಿಗಳಿಗೆ ಗಲಗ ಅದ್ರಿ, ದೇವದುರ್ಗ ಅದ, ಜಲಹಳ್ಳಿ ಅದ, ಪಲಕನಮಳ್ಳಿ ಅದ, ಮುಂಡ್ರಿಗೆ ಅದ, ಸೋಮನ ಮರಡಿ ಅದಾವ. ಪ್ರತಿ ದಿನ ರೀ ಏನು ಬಂದನಕ್ಕೆ ಇರಂಗಿಲ್ರಿ, ಒಂದು ಎರಡು ತಿಂಗಳೇ ಬಂದಿರ್ತದ್ರಿ ಸೀತಾಫಲ. ಪ್ರತಿ ತಿಂಗಳ ನಾವು ಮೇಂಟೈನ್ ಮಾಡಿದ್ರೆ ಪ್ರತಿ ತಿಂಗಳ ಇರ್ತದ್ರಿ ಅದು. ಅಂದ್ರೆ ಫಸ್ಟ್ ನಿಮಗೆ ಕೈ ಹಿಡಿದ ಬೆಳೆ ನಿಮ್ಮ ಏನಪ್ಪ ಅಂತಂದ್ರೆ ಪ್ಯಾರ್ಲ. ಪ್ಯಾರ್ಲ ರೀ, ಪ್ಯಾರ್ಲಲಿಂದ ನಾವು ಎಲ್ಲಾನು ಸಾಬ್ರಿಗೆ ದೇವದುರ್ಗೆ ಹೋಗಿ ಕೃಷಿ ಇಲಾಖೆಗೆ ನಾವು ಕೇಳಿದ್ರೆ ಅವರೆಲ್ಲ ಹೇಳ್ತಾರೆ. ಇರ್ಲಿರ್ಲಿ, ಯಾವುದೋ ಒಂದು ಇಲಾಖೆ ನಿಮ್ಗೆ ತೋಟ ಮಾಡ್ಕೊಳ್ಳಕ್ಕೆ ಸಬ್ಸಿಡಿ ಕೊಟ್ಟದ, ಮಾಹಿತಿ ಕೊಟ್ಟದ, ನಿಮ್ಮ ಬದುಕು ಚಲೋ ನೋಡೋದು. ಸರ್ಕಾರ ನಮ್ಗೆ ರೈತರಿಗೆ ಮಾಡಕ್ ಅನುಕೂಲ ಆದ್ರಿ, ಯಾಕಂದ್ರೆ ರೈತರು ಮಾಡಿಕೊಳ್ಳಕ್ ಅನುಕೂಲ ಇಲ್ರಿ. ರೈತರಿಗೆ ಮಾಡಕ್ ಸರ್ಕಾರ ಎಲ್ಲ ಸೌಲಭ್ಯ, ಡ್ರಿಪ್ ಅದ, ಪಿಂಕ್ಲರ್ ಅದ, ನಮಗೆ ಸಸಿ ಅದ, ತೆಗ್ಗು ತೋಡಕ್ ಅದ, ಗೊಬ್ಬರ ಕೊಡ್ತಾರ, ಎಲ್ಲ ಕೊಡ್ತಾರ. ಮಾಡ್ಕೋಬೇಕು, ಮಾಡ್ಕೊಳಕ್ ತಯಾರಿಲ್ಲ ರೈತರು. ಮಾಡಿದ್ರು ಏನ್ರಿ ಸಾಕಷ್ಟು, ನಿಮ್ಮ ಹೆಂಡ್ರು ಮಕ್ಕಳು ಏನ್ರಿ ಸಾಲಿ ಓದಿಸ್ಬೋದು, ನೀವು ಆರಾಮದಿಂದ ಇರ್ಬೋದು ಜೀವನ. ಏನಿಲ್ಲ ಆಯ್ತು ಹೋಗೋದಿಲ್ಲ, ಎಲ್ಲೇನು ಅಲ್ಪ ಸ್ವಲ್ಪ ರೊಕ್ಕ ಬಂದ್ಗಳಿಗೆ ಆಯ್ತು ಹೋಗೋದು, ಪಲ್ತು ಓಡಾಡೋದು. ಸಾಬ್ರಿಂಗ್ ಕೊಟ್ಟು ರೊಕ್ಕ ಹಿಂಗೆ ಮಾಡ್ತಾರೆ ಕೆಲವು. ಏನೋ ನಮ್ಗೆ ಭಾಳ ಅನುಕೂಲ ಆಗಿದೆ. ಇಲಾಖೆ ಏನು ಸಹಾಯ ಸೌಲಭ್ಯ ಕೊಟ್ಟದೋ ಅದನ್ನು ಅದಕ್ಕೆ ಬಳಕೆ ಮಾಡ್ಕೋಬೇಕು. ನಾವು ಸುಮ್ಮನೆ ಎಲ್ಲೋ ದೇವರು ಮಾಡಿದ್ವಿ, ದಿಂಡ್ರ ಮಾಡಿದ್ವಪ್ಪ ಅಂತಂದ್ರೆ ಮುಗೀತು. ಸರ್ಕಾರ ಕೊಟ್ಟದ್ದು ಅದಕ್ಕೆ ನಾವು ಉಪಯೋಗ ಮಾಡಿಕೊಂಡ್ರೆ ನಮ್ಗೆ ಏನು ಹೊಲಕ್ಕೆ ಬಳಸ ಬಳಕೆ ಹೊಲಕ್ಕೆ ಬಳಕೆ ಮಾಡ್ಬೇಕ್ರಿ. ನಾವು ದೇವರು ಮಾಡಿದೆ, ಓತ್ ಮಾರಿ ತಂದೆ, ಆಡ್ ತಂದೆ, ಖರ್ಚು ಮಾಡಿದೆ, ಅಂಗಿ ತಂದೆ ಅಂದ್ರೆ ನಡೆಯಂಗಿಲ್ರಿ. ಈಗ ಕೋಟೆಪ್ಪ ಅವರ ಧರ್ಮಪತ್ನಿ ಅಯ್ಯಮ್ಮವರು ನಮ್ಮ ಜೊತೆ ಇದ್ದಾರೆ. ನೋಡುವ ಮೊದಲೆಲ್ಲ ಚಲೋತ್ನಾಗಿ ನೀವು ಭತ್ತ ಬೆಳಿತಿದ್ರಿ, ಜೋಳ ಬೆಳಿತಿದ್ರಿ, ಸಜ್ಜೆ ಬೆಳಿತಿದ್ರಿ, ಅದಕ್ಕೆ ಈ ಮತ್ತೆ ಹಣ್ಣಿನ ಬೆಳೆಗಳನ್ನ ಬೆಳೆಕತ್ರಿ, ಏನ್ ಅನಸ್ತದ? ಇದೇ ಒಳ್ಳೇದ್ ಅನಸ್ತದ್ರಿ ಸಾಬ್ರೆ, ಹಣ್ಣಿನ ಬೆಳೆನೆ ಒಳ್ಳೇದು, ರೊಕ್ಕ ಇರ್ತಾವ ದಿನಕ್ ದಿನ. ಮತ್ತೆ ನಡಬರ್ಕ ಯಾವ್ದಾದ್ರ ನೀವು ಕಾಯಿಪಲ್ಯ ಮಾಡಿ ಬೆಳಿಬೋದ್ರಿ. ನಾವು ನಡಬರ್ಕಿನ ಹೊಲ್ದಾಗ ಬೆಳಿತೀವ ಅಂತಂದ್ರ ಸಾಬ್ರು ತೋಟಗಾರಿಕೆ ಇಲಾಖೆದವರು ಈರುಳ್ಳಿ ಶೆಡ್ ಹಾಕಿ ಕೊಟ್ರಿ. ಈರುಳ್ಳಿ ಶೆಡ್ಡಿಗಿನ ರೊಕ್ಕ ಬಂದ್ರಿ ಒಂದ್ ಬೇರೆ 87,000 ಏನೋ 40,000 ಹಾಕಿ ಕೊಟ್ಟರಿ. ಅದನ್ನ ನಡಬರ್ಕಿನ ಭತ್ತ ಏನೋ ಮಾಡ್ಲಿ, ಅದಕ್ಕೆ ಒಳ್ಳೇದಾಗ್ಯದ್ರಿ. ನಾವು ಕೋಳಿ ಅದಾವ, ಟಗರು ಮರಿ, ದನಕರ ಎಲ್ಲಷ್ಟು ಅನುಕೂಲ ಆಗ್ಯದ ನೋಡ್ರಿ ಸರ್. ಮನೆಗೆ ಎಷ್ಟು ಜನದಿರಿ ಇವೆಲ್ಲ ಕೆಲಸ ಮಾಡ್ರಿ? ತೋಟಕ್ಕೆ ದುಡಿಬೇಕು, ಮನೆಗೆ ಈ ಕೋಳಿ ಮಾಡಿರಿ, ಇವೆಲ್ಲ ಮಾಡಿರಿ, ಎಷ್ಟು ಜನದಿರಿ ಮನೆಗೆ? ಜನ ಅನ್ನಕ್ಕೇನಲ್ಲ, ನಾವು ಇಬ್ಬರೇ ಗಂಡ ಇಡ್ತೀರಿ ಸರ್. ಮಾಡೋರು ಯಾರಲ್ರಿ, ಮತ್ತೆ ಆಳ ಹಚ್ಚಬೇಕು, ಆಳು ಮಾಡಲ್ಲ ಅಂತ ನಾವಿಬ್ರೇನೆ ಮಾಡ್ಕೊಂತ ಹೊಂಟಿವಿ ನೋಡ್ರಿ. ಪ್ಯಾರ್ಲನ್ ಬೆಳಿತೀರಿ, ಚಲೋತ್ನಾಗ ಇಳುವರಿ ಕೂಡ ಬರಾಕತ್ತಾವ ಹಣ್ಣು ತೋಟದಾಗ. ಮಾರೋ ವ್ಯವಸ್ಥೆ ಹೆಂಗ? ನಿಮ್ಮ ಮನೆಯವರು ನೀವೆಲ್ಲ ಇಬ್ರು ಹೋಗ್ತೀರಾ? ಹಾ, ನಮ್ಮ ಮನೆಯವ್ರು ನಾವು ಇಬ್ರು ಹೋಗ್ತೀವಿ, ನಮ್ಮನ್ನ ಅಲ್ಲಿ ಬಿಟ್ಟು ಬರ್ತಾರ ಮತ್ತೆ ಕರ್ಕೊಂಡು ಬರ್ತಾರೆ. ನಾಷ್ಟ ಕಡೆ ತೋಟ ಕಡೆ ಬಿಟ್ಟು ಈಗ ಸಂತಿಗೆ ಹೋಗಿರ್ತೀರಿ, ಈ ಕಡೆ ದಕ್ಕಡೆ ಆದ್ರೆ ಹೆಂಗ? ದಕ್ಕಡೆ ಆಗಲ್ಲ, ಸುತ್ತ ಸೋಲಾರ್ ಅದು ಮಾಡಿರಿ ಸರ್. ಯಾರು ಸೋಲಾರ್ ಫೆನ್ಸಿಂಗ್ ಯಾರು ಬರಂತಿಲ್ರಿ ಹೊಲದ ಕಡೆಕ. ಒಟ್ಟ ನಾವು ಬರೋದು ನಾವೇ ತೆರೆಯೋದು ಗೇಟ್, ನಾವೇ ಮುಚ್ಚಿಗಂಗ, ಯಾರು ಹೋಗೋದಿಲ್ರಿ ಒಳಗಡೆ. ಮನೆಗೆ ಸ್ವಂತ ಆಟೋ ಅದಮ್ಮ? ಆಟೋ ಅಲ್ರಿ, ಸೈಕಲ್ ಮೋಟರ್ ಅದ್ರಿ ನಮ್ಗೆ ಸ್ವಂತ. ಅದನ್ನ ಎರಡೆರಡು ಬೇರೆ ಆದ್ರೂ ಒಯ್ದು ಹಾಕಿ ಬರ್ತಾರೆ. ಪುಟ್ಟಾಗ ತಗೊಂಡೋಗಿ ಸೈಕಲ್ ಮೋಟರ್ ಜೊತೆ ಹೋಗ್ಬಿಡ್ತೀರಿ? ಹ್ಞೂ, ಪುಟ್ಟಾಗ ಹಾಕೋದು, ಸೈಕಲ್ ಮೋಟರ್ ಹೋಗೋದು, ಸಂತ್ಯಾಗ ಮಾರೋದು, ಮತ್ತೆ ಬರೋದ್ರಿ ಮನೆ ಕಡೆಗೆ. ಈ ತೋಟ ಮಾಡೋಕ್ಕಿಂತ ಮುಂಚೆ 6 ತಿಂಗಳು ಒಂದ್ಸಲನೋ ವರ್ಷಕ್ಕೆ ಒಂದ್ಸಲನೋ ನೀವು ರೊಕ್ಕ ಕಾಣ್ತಿದ್ರಿ. ತೋಟ ಮಾಡಿದ ಮೇಲೆ ದಿನ ರೊಕ್ಕ ಬರಾಕತ್ತದ? ದಿನ ಅಂದ್ರೆ ವಾರಕ್ಕೆ 4,000-5,000 ರೂಪಾಯಿ ನಮ್ಮಲ್ಲಿ ಇರ್ತಾವ ನೋಡ್ರಿ. ರೊಕ್ಕ ಏನಮ್ಮ ಪಿಲ್ಲಪ್ಪ, ಇನ್ನೊಬ್ರು ಮನೆಗೆ ಹೋಗಿ ಇಸ್ಕೋಬೇಕು, ಸಾಲ ಮಾಡ್ಬೇಕಂತಿಲ್ಲ. ಈಗ ಬಂತಪ್ಪ ಅಂದ್ರೆ ಹಣ್ಣು ಹಿಂಗೆ ಹರ್ಕೊಂಡು ಹೋಗಿ ಸಂತ್ಯಾಗ ಇಟ್ಟರಪ್ಪ ಅಂದ್ರೆ ವ್ಯಾಪಾರ ಆತದ? ವ್ಯಾಪಾರ ಆರಾಮ್ಸಿರ ಆತರಿ ಎಲ್ಲರಿಗೆ, ಈಗ ಗೊತ್ತಾಗದ್ರಿ ಊರ ಮನೆಯವರು ತೋಟದವ್ರು ಅಂತ ಬರ್ತಾರೆ ನಮ್ಮಲ್ಲಿ ವ್ಯಾಪಾರ. ರೊಕ್ಕ ಮಾತ್ರ ಯಾರಲ್ಲಿ ತಗೋದಿಲ್ಲ, ಕೊಡೋದಿಲ್ಲರಿ ನಮ್ಮ ರೊಕ್ಕ. ನಮ್ಗೆ ವಾರಕ್ಕೆ 5,000-6,000 ರೂಪಾಯಿ ನಮ್ಗೆ ಆದ್ಮ್ಯಾಗ ಮತ್ತೆ ಯಾಕೆ ಹೋಗ್ಬೇಕ್ರಿ ಇನ್ನೊಬ್ರಲ್ಲಿಗೆ? ಇದೇ ಮಾಡೋದೇ ಒಳ್ಳೇದ್ರಿ ಭತ್ತದಕ್ಕೇನಂತ. ಇದು ಒಂದು ಲೆಕ್ಕ ರೀ. ಹೆಂಗಂಟಮ್ಮ ಪ್ಯಾರ್ಲ ರೇಟು? ಇದು ನಾ ಮಾರೋದು 60 ರೂಪಾಯಿ ಕೆ ಜಿ ರೀ ಸರ್. ಬಾರೆಕಾಯಿ 60 ರೂಪಾಯಿ ಕೆ ಜಿನೇ, ಎರಡು ಕೂಡಿದ್ರೆ 120 ರೂಪಾಯಿ ಎರಡು ಕೆ ಜಿ ರೀ ಹಾಕದ್ ನಾನು. ಹಣ್ಣಪ್ಪ ಅಂತಂದ್ರೆ ಉದ್ರಿ ವ್ಯಾಪಾರ ಇಲ್ಲದು, ನಗದು ವ್ಯಾಪಾರ. ನಗದು ವ್ಯಾಪಾರ ಉದ್ರಿ ಇಲ್ರಿ, ಬಜಾರ್ದಾಗ ಯಾರನ್ನಂತ ಕೇಳ್ಬೇಕು, ಉದ್ರಿ ಹಾಕಿ ನಗದಿ ಕೊಡ್ಬೇಕು ಒಯ್ಬೇಕ್ರಿ. ನಡ್ದಿ ಅಂಗಡಿಯಾಗ ಮಾಲ್ ಹಾಕಿದ್ವಪ್ಪ ಅಂತಂದ್ರೆ ಏ ನಾಳೆ ಬಾ ನಡ್ದ ಬಾ ಅಂತ ಹೇಳ್ಬೋದು. ಇದು ಹಣ್ಣಿನ ಬೆಳೆಯಪ್ಪ ಅಂತಂದ್ರೆ ಮಾಲ್ ಇಟ್ಟುವಪ್ಪ ಅಂದ್ರೆ ರೊಕ್ಕ ಜೇಬನಾಗ ಐತೆ ಅಂತ ಪಕ್ಕ ಕೆಲಸ. ಆಯ್ತು, ತಕ್ಕಡೆ ತೂಗ ಅವ್ರ ಚೀಲ್ದಾಗ ಹೋದ್ರೆ ಅವ್ರ ಜೇಬ್ರನ್ ರೊಕ್ಕ ನಮ್ಮ ಕೈಯಾಗ ಕೊಡ್ಬೇಕು. ಕೈ ಚೀಲ್ದಾಗ ಹಣ್ಣು ಬಿತ್ತಪ್ಪ ಅಂದ್ರೆ ನಮ್ಮ ಗಲದಾಗ ರೊಕ್ಕ ಬಿದ್ದು. ಹಂಗೆ ನೋಡ್ರಿ ಸರ್. ಹೆಂಗಮ್ಮ ಈಗ ಪ್ಯಾರ್ಲನ್ 60 ರೂಪಾಯಿ ಕೆ ಜಿ ಮಾರಾಕತ್ತೀರಿ, ಹಣ್ಣು ಸೈಜ್ ಚಲೋ ಅದಾವ ಅಂತ ಹೇಳಿದ್ರಿ ನಿಮ್ಮ ಮನೆಯವರು, ಸೈಜ್ ಹೆಂಗ ಅದಾವ? ಸೈಜ್ ಚಲೋ ಅದ ರೀ ಸರ್, ಒಂದೊಂದು 1/2 ಕಿಲೋ ಮೇಲೇನೆ ಅವ್ರಿ ನಮ್ಮ ಹಣ್ಣು. ಹೆಂಗಂದ್ರೆ ಒಂದು ಅವು ಕೆ ಜಿ ಲೆಕ್ಕದು ಹಾಕ್ಬೇಕಂದಿವ್ರಿ, ಇದನ್ನೇ ಸಿಕ್ಕಿತು ನಮಗೆ, ಇದನ್ನೇ ಹಾಕ್ಯಂದಿರಿ. ಕೆ ಜಿನೂ ಚಲೋ ಬರ್ತಾವ ರೀ, 3 ಹಣ್ಣು ಇಟ್ಟರೆ 1 ಕೆ ಜಿ ಮೇಲೆ ಆತಾವ ರೀ, 2 ಇಟ್ಟರೆ ಅಲ್ಲಿಗೆ 1 ಕಿಲೋ ಆತಾವ ನೋಡ್ರಿ. ಚಲೋ ಸೈಜ್ ಗೀಸ್ ಚಲೋ ಬಂದಾವ ರೀ, ಹಣ್ಣು ಚಲೋ ಅವ್ರಿ, ಸೀಟಾವ. ಮಾರೋದಕ್ಕೆ ಮಾರ್ಕೆಟ್ಗೆ ಹೋದ್ರೆ ನಿಂದ್ರಂಗಿಲ್ಲ ರೀ ಹಣ್ಣು. ಪ್ಯಾರ್ಲ ಹಣ್ಣು ನಮ್ಗೆ ಬೀಜ ಇದ್ದವ ಏನು ಬೀಜ ಇರ್ಲಾರ್ದು ಅದು? ಬೀಜಲ್ರಿ ಒಳಗ್ ಕಡಿಮೆ ಬೀಜ್ರಿ ಸರ್, ಕಡಿಮೆ ಬೀಜ್ರಿ, ಸ್ವೀಟ್ ಜಾಸ್ತಿ ಆದ್ರಿ. ಖಂಡಾನೆ ಆದ್ರೆ ಒಳಗ್ ಒಂದಿದ್ರೆ ಏನೋ ಒಂದ್ 20 ಬೀಜ್ ಇರ್ಬೇಕ್ರಿ ಒಳಗ, ಅಷ್ಟೇ ಗಂಟ್ರಿ ಅದ್ರದ್ದು. ಒಳ ಸಿಹಿ ಸ್ವೀಟ್ ಹಣ್ಣವ್ರಿ, ಬಾರಿನೂ ಸ್ವೀಟ್ ಆದ್ರಿ ನಮ್ದು. ಒಳ್ಳೆ ಮಾಲ್ ಆದ್ರೆ ಮಾರ್ಕೆಟ್ಗೆ ಮಸ್ತ್ ಅದ್ರಿ ಸರ್. 2 ದಿನ ಇಟ್ಟರೆ ಚಲೋ ನಡೀತದಮ್ಮ, ಏನೇನು ಕೊಳೆತದ ಹೆಂಗ? 5-6 ದಿನ ಇಡ್ಬೋದ್ರಿ ನೀವು. 2 ದಿನ ಯಾಕೆ, 2 ದಿನ ತಾನ ಆದ್ರೂ ಫ್ರೆಶ್ ಮಾಲ್ ಆದ್ರೆ 2 ದಿನ ಆದ್ರೆ ಇಟ್ಟು ತಿನ್ಬೋದ್ರಿ ನೀವು, ಅದಕ್ಕೇನು ಸಮಸ್ಯೆ ಇಲ್ಲ. ಹಣ್ಣು ಆದ್ರೆ ಒಂದು 4 ದಿನ ಬರ್ತದ್ರಿ, ಸ್ವಲ್ಪ ಕಾಯಿ ಮ್ಯಾಗಿತ್ತಂದ್ರೆ 2 ದಿನ ನಡೀತದ. ದ್ವಾರಗೈ ಮೇಲೆ ಹರಿಬೇಕು, ಹರಿಬೇಕ್ರಿ. ಮಾರಿದ್ರೆ 2 ದಿನ ನಡೀತದ ನೋಡ್ರಿ. ಹೊರಗಡೆ ಇಡ್ಬೇಕು, ಫ್ರಿಜ್ ಬ್ರಿಜ್ದಾಗ ಅಂತಾರೆ ಯೂಸ್ ಮಾಡೋದಲ್ರಿ ಅದು. ಹೊರಗಡೆ ಇಟ್ಟರೆ 2 ದಿನ ನಡೀತದ್ರಿ ಹಣ್ಣು. ಈಗ ಏನಿಲ್ಲ ಅಂತಂದ್ರೂ ವರ್ಷಕ್ಕೆ ನಿಮ್ಮ ಪ್ಯಾರಲ ಹಣ್ಣಿಂದ ಎಷ್ಟು ರೊಕ್ಕ ಬರ್ಬೋದು? ವರ್ಷಕ್ಕೆ ಅಂತಂದ್ರೆ ನೋಡ್ರಿ, ಇದು 3 ತಿಂಗಳದಾಗ ಇರಲ್ರಿ, 9 ತಿಂಗಳಿದ್ರೆ ನಮ್ಮ 3 ಲಕ್ಷ ರೂಪಾಯಿ ಕಂಟಿನ್ಯೂ ನಡೀತದ ನೋಡ್ರಿ. ಎಷ್ಟು ಗಿಡ ಅದಾವಮ್ಮ ನಿಮ್ಮ ಪ್ಯಾರಲ ಹಣ್ಣು? 300 ಗಿಡ ಅದಾವ್ರಿ ಸರ್, 300 ಅದಾವ್ರಿ. 300 ಗಿಡದಾಗ 1 ಲಕ್ಷ ರೂಪಾಯಿ ಲಾಭ ಎಲ್ಲಿ ಸಿಗುತ್ತಮ್ಮ? 300 ಗಿಡದಾಗ 1 ಲಕ್ಷ ಅಲ್ರಿ, 50,000 ಸಿಗಲ್ರಿ ಟೈಮ್ ಬಂದ್ರ ಸರ್. ಈಗ ನಾವು ಮಾಡ್ತೀವಿ, ಇಬ್ಬರೇ ಮಾಡ್ಬೇಕಮ್ಮ. ಕಷ್ಟ ಬಿಡ್ಬೇಕು, ಕಷ್ಟ ಬಿಟ್ರೇನೆ ಫಲ ಅಲ್ರಿ ಸರ್. ಕಷ್ಟನೇ ಮಾಡೋದು ಬೇಡ, ಯಾರೋ ಮಾಡ್ತಾರೆ ಯಾರೋ ತಿಂತಾರ ಅಂದ್ರೆ ಆತದನ್ರಿ, ನಾವೇ ಮಾಡ್ಬೇಕಾತಾರೆ. ಹಗಲ್ ರಾತ್ರಿ ಕಷ್ಟ ಬಿಟ್ರೇನೆ ಫಲ ಸಿಗದ್ ನೋಡ್ರಿ ಸರ್. ಜೊತೆಗೆ ಈಗ ನಿಮ್ಮ ತೋಟದಾಗ ಇವು ಬಾರೆಕಾಯಿ ಏನೋ ಅದಾವ ಅಂತ ಹೇಳಿದ್ರಿ, ಅವನು ಮಾರ್ಕೆಟ್ಗೆ ಹೊಂಟಾವಮ್ಮ? ಅವನು ಮಾರ್ಕೆಟ್ಗೆ ಈಗ ದೀಪಾವಳಿಗೆ ಬರ್ತಾರೆ ಸರ್. ವಾದರ್ಸ್ ಮಾರಿವ್ರಿ, ಈಗ ನವೆಂಬರ್ ಡಿಸೆಂಬರ್ಲಿ ಸ್ಟಾರ್ಟ್ ಆಗ್ತಾವ್ರಿ. ಅಷ್ಟೇ ಈಗ ಅದ್ರದ್ದು ಕಾಳಜಿ ಮಾಡೋದು ಹೂವು ಆಗ್ಯಾವ್ರಿ. ಈಗ ಅದೇ ಎಣ್ಣೆ ಬಿಣ್ಣಿ ಹೊಡೆದ್ರೆ ಏನಂದ್ರೆ ನಡೀತದ ನೋಡ್ರಿ. ಒಂದ್ ಹಣ್ಣು ತಪ್ಪ ಅಂದ್ರೆ ಇನ್ನೊಂದು ಹಣ್ಣು ನಿಮಗೆ ಹೊಲದಾಗ ಗಡಿ ಆಗಿರ್ತದ? ಗಡಿ ಆಗ್ತದ್ರಿ ಸರ್. ಈ ವರ್ಷ ಅಂದ್ರ ಪೇರಲ ಇದೆ, ಸೀತಾಫಲ ಇದೆ, ಬಾರಿ ಇದೆ. ಮುಂದಕ್ಕೆ ಏನಂದ್ರೆ ಡ್ರ್ಯಾಗನ್ ಫ್ರೂಟ್ ಬರ್ಬೇಕು ನೋಡ್ರಿ. ಅದ್ರಂಗ ವ್ಯವಸ್ಥೆ ಮಾಡ್ಕೊಂಡಿರಿ ಸರ್, ಮತ್ತೆ ಖಾಲಿ ಇರಬಾರ್ದಂತ. ಸೀತಾಫಲ ಹಣ್ಣಿನಾರ ಈಗೇನು ಹೋಗಿ ಬಿಡಕತ್ತವ? ಇನ್ನ ಇಲ್ರಿ, ಹೂವ ಯಾಕ್ರಿ ಹಣ್ಣ ಆಗ್ಯಾವ, ಇನ್ನ ಮಾರ್ಕೆಟ್ಗೆ ಬಿಟ್ಟಿಲ್ರಿ ನಾವು. ಈಗ ಸೀತಾಫಲ ಸೀಸನ್ ಬರ್ತೀವಿ ಇನ್ನೊಂದು ತಿಂಗಳಕ್ಕೆ, ತಿಂಗಳ ತಡೆಗೆ ನಮಗೆ ಕಲಾಸ್ ಮಾಡ್ಬೇಕ್ರಿ. ಅಣ್ಣ ಆತಾವ್ ನಮ್ಮ ಮುಂಕಾಟ ಬಂದವ್ರಿ, ಮುಂಕಾಟ ಬಂದವ್ರಿ. ಇನ್ನ ತಿಂಗಳ ದೇಡ್ ತಿಂಗಳದಾಗ ಕಲಾಸ್ ಕಟಾವ್ ಆತದ್ರಿ ನಮ್ಮ. ಈಗ ದೇವ್ರ ಭಾಗದಾಗ ಗುಡ್ಡ ಜಗ್ಗಿ ಐತಿ, ಗುಡ್ಡದಾಗ ಸೀತಾಫಲ ಸಿಗ್ತದ ಅಂತೇಳಿ, ಮತ್ತೆ ಈಗ ಮಾರ್ಕೆಟಿಂಗ್ ಸಿಗುತ್ತಾ ಇದು ಸೀತಾಫಲಕ್ಕ? ಈಗ ಸದ್ಯ ಯಾರು ಫಸ್ಟ್ ಬಂದಿರ್ತಾವ ಅವ್ರಿಗೆ ಮಾರ್ಕೆಟ್ ಇರ್ತಾರೆ ಸರ್. ಹಿಂದಾಗ ಆಮೇಲೆ ಅಲೋಸ್ ಬಂದ್ರೆ ಸ್ವಲ್ಪ ಡೌನ್ ಆತವ್ರಿ ಅಷ್ಟೇ ಮಾರ್ಕೆಟ್, ಮತ್ತೇನಿಲ್ರಿ. ನೋಡಮ್ಮ, ಇಷ್ಟೆಲ್ಲ ಮಾಡಕತ್ತೀರಿ, ಹೆಂಗ ಅನಿಸ್ತದ ಮೊದಲು ಒಕ್ಕಲ್ತನಕ್ಕೂ ಮತ್ತು ಈಗಿನ ತೋಟಗಾರಿಕೆ ಮಾಡಕ್ಕ ಒಕ್ಕಲ್ತನಕ್ಕೂ ಚಲೋ ನೆಮ್ಮದಿ ಐತಾ? ಮೊದಲಾದಕ್ಕ ನೆಮ್ಮದಿ ಇದ್ದಿಲ್ರಿ ಸರ್, ಈಗ ಮಾಡಿದ ವ್ಯತ್ಯಾಸ ನೋಡಿದ್ರೆ ಆರಾಮ ಸಂತೋಷ ಇದೆ. ಯಾರಿಗೆ ರೊಕ್ಕ ಕೇಳಂತಿಲ್ಲ, ನಮ್ಮನ್ನ ಮಾಡಿ ನಮ್ಮನ್ನ ಉಂಡದು 4 ರೂಪಾಯಿ ನಮ್ಮಲ್ಲಿ ಇರ್ತಾವ ಅನ್ನೋದು ಅನುಕೂಲ ನೋಡ್ರಿ ಸರ್. ಮತ್ತೆ ಗಂಡಿ ಮಧ್ಯೆ ಕೆಲಸ ಜಾಸ್ತಿ ಆದಂಗೆಲ್ಲ ಜಗಳ ನಡೀತಾವ ಯಾಕೆ ಮಾಡ್ಬೇಕ್ರಿ? ಜಗಳ ಜಾಸ್ತಿ ನಡೆದ್ರೆ ಒಂದ್ 2 ಆಳು ಹಿಡ್ಕೊಂಡ್ ಬರ್ಬೇಕು ಅಷ್ಟೇ. ಮತ್ತೆ ಪ್ಯಾರ್ಲಹಣ್ಣು ಬಂತು, ಬಾರೆಹಣ್ಣು ಬಂತು, ಸೀತಾಫಲ ಬಂತು, ಅವು ಇವು ಬಂತು, ಓಸು ಯಾಕೆ ಮಾಡ್ಕೊಂಡು ಮೂಲ ನನಗಾಯಂಗಿಲ್ಲ ನಿನಗಾಯಂಗಿಲ್ಲ ಅಂತೇಳಿ ಜಗಳ ಹತ್ತಿದ್ರೆ ಹೆಂಗ? ಅವತ್ತಾಯಿ ಹತ್ತಿದ್ರೆ ಸಾಲ ಕೊಯ್ಬೇಕಂದ್ರೆ ನಮ್ಮ ಯಜಮಾನ್ ಹೋಗಿ ಮತ್ತೆ ನಾವು ಮಾರ್ಕೆಂತಂದ್ರೆ ನಮ್ಮ ಮನೆ ಉಳಿತದಲ್ರಿ. ಹಂಗಂದ್ರೆ ನಾ ತೆಗೆದು ಬಿಡ್ತಾನೆ, ಸಾಲ ಕೊಯ್ತಾನೆ ಹೊಲ ಮಾರಂತಾನ. ಇರ್ತಾನೆ ಹೆಂಗಮ್ಮ ರೊಕ್ಕ ಮಾರಿದ ರೊಕ್ಕ ಯಾರ ಕಡೆ ಇರ್ತಾವ? ಯಾರ ಕಡೆಗೆ? ಅದು ಇಬ್ಬರು ಕಡೆಗೆ ಇರ್ತಾವ್ರಿ ಸರ್. ಕುಟುಂಬವ್ರಿ ಭಾಳಷ್ಟು ಖುಷಿ ಆಗತ್ತೆ, ಯಾಕಂತಂದ್ರೆ ಕೃಷಿಯಲ್ಲಿ ಸಾಮರಸ್ಯ ಅನ್ನೋದು ಭಾಳ ಮುಖ್ಯ ಅಂತಂದ್ರೆ ಗಂಡ ಹೆಂಡತಿ ಮೇಲೆ ಖುಷಿಯಿಂದ ಒಬ್ಬೊಬ್ಬರು ಸಹಕಾರದಿಂದ ಕೆಲಸ ಮಾಡಿ ಮಾಡಿ ಮಾಡಿ ಮಕ್ಕಳಿಗೆ ಚಲೋ ಆಗ್ತದೆ, ನಿಮ್ಮ ಆರ್ಥಿಕ ಬದುಕು ಕೂಡ ಚೆನ್ನಾಗಾಗ್ತದೆ. ಈ ರೀತಿಯಾಗಿ ವೈಜ್ಞಾನಿಕ ಕೃಷಿ ಜೊತೆಗೆ ಇಲಾಖೆಯಿಂದ ಸಬ್ಸಿಡಿ ಏನು ಕೊಟ್ಟರೆ ಅಂತ ಹೇಳಿದ್ರಲ್ಲ, ಇವುಗಳನ್ನು ಸಮರ್ಥವಾಗಿ ಬಳಕೆ ಮಾಡ್ಕೋಬೇಕು ಅನ್ನೋದು ವಿಚಾರ. ಈಗ ಬಾರೆಹಣ್ಣು ಕೂಡ ಮಾರ್ಕೆಟಿಗೆ ಹೊಟ್ಟದ, ಪ್ಯಾರಲಣ್ಣು ಕೂಡ ಮಾರ್ಕೆಟಿಗೆ ಹೊಟ್ಟದ, ಡ್ರ್ಯಾಗನ್ ಫ್ರೂಟ್ ಹಾಕ್ಬೇಕಂತೇಳಿ ಯಾಕೆ ಬಂತು? ಸುರ್ಪುರಕ್ಕೆ ಹೋಗಿದ್ದೀವ್ರಿ ಸರ, ಸುರ್ಪುರಕ್ಕೆ ಹೋದ ಟೈಮ್ನಾಗ ಪ್ಯಾರ್ಲ ಇಲ್ಲಿ ಹೆಂಗೆ ಕಿಲೋ ಮಾರ್ತಾರಪ್ಪ ಅಂತೇಳಿ ಒಬ್ಬ ವ್ಯಾಪಾರಿಸ್ಟ್ನಲ್ಲಿ ನಿಂತ್ಕೊಂಡಿದ್ದೀವ್ರಿ. ಏಯ್, ಇದನ್ನ ಯಾಕೆ ಮಾಡ್ತು ಕಿಲಿ ಮಾಡ್ಯಾರ, ಅದು ಬಂದದ ಮಾಲು 200 ರೂಪಾಯಿ ಕೆಜಿ, ಅದು ಇಂಥದ್ದು ಮಾಡಿದ್ರಿ, ಏನು ಹಿಂದಾಗೋದಿಲ್ಲ ಮುಂದಾಗೋದಿಲ್ಲ ಅಂದ್ರೆ ಅಂದಗಳಿಗೆ ನಾವು ನೋಡಾರಿ ಆಫೀಸಿಗೆ ಹೋಗಾರಿ ಸಾಬ್ರಲ್ಲಿಗೆ ಅಂತೇಳಿ ದೇವದುರ್ಗ ಹೋಗಿ ತೋಟಗಾರಿಕೆ ಆಫೀಸಿನಾಗ ಸರ ಇಂಥದಂತ ನೋಡ್ರಿ ಮತ್ತು ಮಾಡಾರಿ ಅಂದೆ. ಮಾಡು ಹಾಕ್ತೀನಿ ಮಾಡು ಅಂದ. ಅಂದಗಳಿಗೆ ಹಾಕಾಗಲ್ ತಗೋರಿ, ಮತ್ತು ಕಾಗದ ಪತ್ರ ಕೊಡು ಮಾಡಿಬಿಡು ಅಂತ ಹೇಳಿದ್ರು. ಆಯ್ತುರಿ ಅಂತೇಳಿ ಕಾಗದ ಪತ್ರ ಕೊಟ್ಟಿವಿ ರೀ. ಕೊಟ್ಟಗೇಸಿ ಮತ್ತು ಎಲ್ಲ ತಗ್ಗು ಒಡಿಸಿ ಎಲ್ಲ ಸಿಮೆಂಟ್ ಕಂಬ ತೊಗೊಂಡು ಬಂದು ಎಲ್ಲ ರೆಡಿ ಮಾಡಿದೀವಿ ರೀ. ಅಮೌಂಟ್ ಹಾಕಿದ್ರಿ ಒಂದು 120 ಹಾಕ್ಯಾರ್ರಿ ಡ್ರ್ಯಾಗನ್ ಫ್ರೂಟಿಗೆ. ಡ್ರ್ಯಾಗನ್ ಫ್ರೂಟಿಗೆ ಹಾಕ್ಯಾರ್ರಿ. ಮತ್ತು ಈಗ ಎಲ್ಲ ಒಂದು 3 ಫೂಟ್ ಹೊಂಟದ್ರಿ ಸಸಿ. ಸಸಿ ಎಲ್ಲಿಂದ ತಂಬಂದ್ರಿ? ಗದಾಗಲಿಂದ ತರಿಸಿವಿ ರೀ. ಹೆಂಗ್ ಬಿತ್ತರವು? ಅದು 40 ರೂಪಾಯಿ ಒಂದು ಬಿತ್ತರಿ. ಆಟೋ ಮಾಡ್ಕೊಂಡು ಹೋಗ್ ಬಂದ್ರೆ ಇದು ಟಾಟೇಸ್ ಇದ್ದಿದ್ರಿ. ಅದಕ್ಕೆ ಅಂದ ಮುಳ್ಳು ಇರ್ತಾವ ಚಲೋತ್ನಾಗಿ ದೇಗರ್ಕೆ ಮಾಡ್ಕೊಂಡು ತಂಬರ್ಬೇಕು. ಅದಕ್ಕೇನು ದೊಡ್ಡ ಮುಳ್ಳು ಇರಲ್ರಿ, ಸಣ್ಣ ಇರ್ತದ್ರಿ, ಭಾಳ ದೊಡ್ಡ ಮುಳ್ಳು ಇರಲ್ರಿ. ಮತ್ತು ಅದೇನು ಮುಂದೆ ಬೆಳೆ ಬರ್ತದ ಇಲ್ರಿ ನಮ್ಮ ವಾತಾವರಣಕ್ಕೆ. ಮತ್ತು ಈಗಂತೂ ಸಸ್ಯಂತೂ ಚಲೋ ಬಂದದ್ರಿ, ಬರ್ತದ್ರಿ. ಚಲೋತ್ನಾಗಿ ದೇಗರ್ಕೆ ಮಾಡಿರಿ, ಚಲೋತ್ನಾಗಿ ಗೊಬ್ಬರ ಹಾಕ್ರಿ, ಅದಕ್ಕೆ ಎಣ್ಣೆಗೆಣ್ಣೆ ಹೊಡ್ಕೊಂತ ಹೋಗ್ರಿ. ಡ್ರ್ಯಾಗನ್ ಫ್ರೂಟನ್ನು ಕೂಡ ಒಳ್ಳೆ ರೇಟ್ ಅನ್ನೋಂಥದ್ದು ಒಂದು ಬೆಳೆ ಅಂತಂದ್ರೆ ಈಗ ಇತ್ತೀಚೆಗೆ ಹೊಸ ಹೊಸ ಹಣ್ಣುಗಳನ್ನು ತಿನ್ನುವಂಥ ಜನ ಮುಂದೆ ಬರಕತ್ತಾರ. ಅದರಿ ಅದು ಏನೋ ನಮ್ಮ ವಾತಾವರಣಕ್ಕೆ ಎಣ್ಣೆ ಔಷಧಿ ಹೊಡೆಯೋದಕ್ಕೆ ಅದು ಗುಣಮಟ್ಟವಾದ ಹಣ್ಣಂತ ಹೇಳ್ತಾರ್ರಿ. ಮತ್ತೆ ನಾವು ತಗೊಂಬಂದು ಅದೇನು ಸ್ವೀಟ್ ಇರಲ್ರಿ, ಅಷ್ಟೇ ಸಾಧಾರಣ ಇರ್ತವೆ. ಎಲ್ಲರೂ ತಿನ್ಬೋದು ಅದನ್ನ, ಶುಗರ್ ಇದ್ದರೂ ತಿನ್ಬೋದು, ಶುಗರ್ ಇರಲಾರ್ದವರು ತಗೋಬಹುದು. ಚಲೋತ್ನಾಗ ಎಲ್ಲ ವರ್ಗದವರು ಅದನ್ನ, ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಬಾಣತನ ಹಿಡ್ಕೊಂಡು ಎಲ್ಲರೂ ತಿನ್ಬೋದು ಅದನ್ನ. ಹ್ಞೂ ರೀ, ಅದಕ್ಕಾಗಿ ಮಾಡೀವ್ರಿ, ಒಂದು 4,000 ಸಸಿ ಹಚ್ಚಿವ್ರಿ. ಮತ್ತೆ ಇನ್ನೂ ಬೆಳೆ ಬಂದಿಲ್ರಿ, 12 ತಿಂಗಳಿಗೆ ಬರ್ತದಂತ ಹೇಳ್ಯಾರ್ರಿ. ಪೋಲಿಗೆ ಇನ್ನೊಂದು 2 ಫೂಟ್ ಉಳಿದಾದ್ರಿ. ಅದಕ್ಕೂ ಕೂಡ ತೋಟಗಾರಿಕೆ ಇಲ್ಲಾಗದವ್ರು ನಿಮ್ಗೆ ಹಣಕಾಸಿನವರು ಕೊಟ್ಟರ? ಅವರೇ ಕೊಟ್ಟಾರ, ಎಲ್ಲ ಡ್ರಿಪ್ಪು ಮಾಡಾರಿ. ನೋಡ್ರಿ ಕೊಟ್ಟಪ್ಪವ್ರೆ, ಒಂದು ವಿಚಾರ ಏನು ಅಂತಂದ್ರೆ, ಪ್ರಾರಂಭದಲ್ಲಿ ನೀವು ಪೇರುವನ್ನು ಹಾಕೊಳ್ಳುವಂಥ ಸಂದರ್ಭದಲ್ಲಿ ನೀವೇನು ಉತ್ಸಾಹ ತೋರಿಸಿರಲ್ಲ, ಇವ್ರು ಮಾಡ್ತಾರೆ, ಇವ್ರು ಕೊಟ್ರೆ ಇವ್ರ ಇಲಾಖೆ ಒಂದು ಹೆಸರು ಬರ್ತದೆ ಅನ್ನೋ ಅಂತ ಒಂದು ವಿಚಾರವನ್ನು ಇಟ್ಕೊಂಡು ನಿಮ್ಗೆ ಕೊಟ್ಟಿದ್ದಾರೆ. ನೀವು ಅದರಲ್ಲಿ ಸಕ್ಸಸ್ ಆಗಿರಿ. ಸಕ್ಸಸ್ ಆಗ್ಯದ್ರಿ, ಅವ್ರು ಸಾಬ್ರಿ ಹಂಗೆ ಹೇಳಿರಂಗೆ ಮಾಡಿವ್ರಿ, ನಮ್ಗೆ ಅನುಕೂಲ ಆಗ್ಯದ್ರಿ. ಅನುಕೂಲ ಆಗ್ಯದ್ರಿ. ಅಯ್ಯಮ್ಮ ಮನೆಗೆ ಕೋಳಿ ಅದಾವ ಅಂತ ಹೇಳಿದಲ್ಲವ, ಎಷ್ಟದಾವ? ನೋಡ್ರಿ ಸರ್, 200 ಕೋಳಿ ಅದಾವ ನೋಡ್ರಿ. 200 ಕೋಳಿ ಮತ್ತೆ ಅದನ್ನ ದೇಕರ್ಕಿ ಮಾಡೋದು ಬಹಳ ತಿಪ್ಪಲ್ಲ ಯಾವ್ರಿ? ಕಾಳು ತರ್ಬೇಕು ಹಾಕ್ಬೇಕ್ರಿ, ಹೊಲ್ದಾಗ ಮೈತೇವ್ ಮನೆಯಾಗ ಇರ್ತಾವ್ರಿ. ಹೋದ್ರ ಬೇರೆ ಹೊಲ್ದಾಗ ಹೋಗಕ್ ಇಲ್ರಿ, ಬಿಟ್ಟಿಲ್ಲ ಹೊಲ್ದಾಗ. ಬೇರೆ ಹೋದ್ರಕ ಈಗ ನಾಟ್ ಹಸ್ತಾರ್ರಿ, ಬಿಟ್ಟರೆ ಹೆಂಗ್ ಸುಮ್ನೆ ಇರ್ತಾರ್ರಿ? ಅವು ಬಿತ್ತಾರ ನಮ್ಮ ಹೊಲ್ದಾಗ ಬಂತಪ್ಪ, ದಕ್ಕಣಕ್ಕೆ ಆತಪ್ಪ ಅಂತಂದ್ರೆ ಕಿರಿಕಿರಿ ಮಾಡ್ತಾರ. ನಾವು ಕಾಳು ಹಾಕಿ ಸುತ್ತ ಬಂದ ಬಸ್ತಾದ್ರಿ, ನಮ್ಮ ಹೊಲ ಬಿಟ್ಟು ಹೋಗ್ಬಾರ್ದಂತ್ರಿ ಇನ್ನೊಬ್ರು ಹೊಲಕ್ಕ. ಇಷ್ಟೆಲ್ಲ ಫಿನಿಶಿಂಗ್ ಚಲೋ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿವ್ರಿ. 4 ಎಕರೆ ಹೊಲ್ದೊಳಗನೆ ಅಡ್ಡಾಡ್ತಾವ್ರಿ ಅವ್, ಇನ್ನೊಬ್ರು ಹೊಲಕ್ಕೆ ಹೋಗಂತಿಲ್ರಿ ಸರ್. ಮೊಟ್ಟೆ ಗಿಟ್ಟೆ ಬರ್ತಂದಾಗ ಅವನು ಮಾರ್ತಿರಮ್ಮ? ಮೊಟ್ಟೆ ಮೊಟ್ಟೆ ಮಾರಲ್ರಿ ಸರ್, ನಾವು ಮರಿನೇ ಮಾಡ್ತೀವ್ರಿ. ಮೊಟ್ಟೆ ಮಾರಂತಿಲ್ರಿ, ಸುಮ್ ಕೋಳಿಗೆ ಹಾಕೋದು ಮರಿ ಮಾಡ್ಕೋದು ಮರಿನೇ ಮಾರದ್ರಿ. ಗಿಡ್ಡು ಸೈಜ್ ಅದಾವ, ಎತ್ತರನೂ ಅದಾವ, ಫೈಟಿಂಗ್ ಅವು ಇವು ಪಂಜಕ ಎಲ್ಲ ತಗೊಂಡೋತಾರ? ಎಲ್ಲೋಷ್ಟಕ್ಕೆ ಹೋಯ್ತಾರೆ, ಎಲ್ಲೋಷ್ಟಕ್ಕೆ ಅನುಕೂಲ ಅದ ನೋಡ್ರಿ. ಫೈಟರ್ ಹುಂಜಾನೆ ಅದಾವ್ರಿ ನಮ್ಮ. ಏನಮ್ಮ ರೇಟ್ ಹೆಂಗ್ ಮಾರಿತ್ರಿ? ಅತಿ ಜಾಸ್ತಿ ರೇಟ್ ಚಲೋ ಸಿಕ್ತಪ್ಪ ಅಂದ್ರೆ ಹುಂಜಕ್ಕ ಏನ್ ರೇಟಿಗೆ ಹೋಗಿವ್ ನಿಮ್ಮ ಹುಂಜ? ಒಂದೊಂದು ಹುಂಜ 5,000 ರೂಪಾಯಿ ಹೋಗ್ತಾವ್ರಿ ಸರ್. 5,000 ಕೋಳಿ, 2,000 1,500 ತನ ಅದ ನೋಡ್ರಿ. ತೂಕ ಮಾಡಿ ಕೊಡ್ತೀರಾ ಏನ್ ಕೋಳಿಗಳು? ತೂಕ ಗಿಕ್ಕಿ ಏನಿಲ್ಲ, ಅಷ್ಟೇ ಸೈಜಿನ ಮೇಲೆ ಕೊಡೋದ್ರಿ ನಾವು. ಮಿನಿಮಮ್ 2 ಕೆಜಿ 2.5 ಕೆಜಿ 3 ಕೆಜಿ ಹಿಂಗಿತ್ತಪ್ಪ ಅಂದ್ರೆ ನಿಮ್ಗೆ ಕೈಯಾಗ ಹಿಡ್ಕೊಂಡ್ರೆ ತೂಕ ಗೊತ್ತಾಗ್ತದ? ಗೊತ್ತಾಗ್ತದ ಅಂದ್ರೆ ಹುಂಜ ಮಾತ್ರ ಮಿನಿಮಮ್ 5,000 ಒಂದು ಕೊಡೋದ್ರಿ. ಫೈಟರ್ ಹುಂಜ ಮತ್ತೆ ಕೋಳಿ ತತ್ತಿಡೋದ್ರೆ 1,500-2,000 ರೀ ಸರ್. ಚಲೋ ತಳಿ ನಿಮ್ದು? ಚಲೋ ತಳಿ ಆದ್ರಿ. ಅಂದಾಜಾಗಿ ಈ ಒಂದು ಕೋಳಿ ಸಾಕಾಣಿಕೆ 200-250 ಅಂತಂದ್ರೆ ಬಹಳ ಸೈಜ್ ಆತ. ಇವನ್ನ ಮುಚ್ಚೋದು ಹಾಕೋದು ಹೆಂಗ? ಇಲ್ರಿ, ಮುಚ್ಚೋದು ಹಾಕೋದಕ್ಕೆ ಒಂದು ಸೆಪರೇಟ್ ರೂಮ್ನೇ ಅದ್ರಿ ನಮ್ಮ. ಅವು ತಾವೇ ಬರ್ಬೇಕು, ಮೊಟ್ಟೆ ಇಡ್ಬೇಕು, ಮರಿ ಹಬ್ಸ್ಬೇಕು, ತಾವೇ ತಿಂದು ತಮ್ಮ ಜಡಿಗೆ ತಾವ ಹೋಗ್ಬೇಕ್ರಿ. ಅವಕ್ಕೇನು ಮುಚ್ಚೋದು ಏನು ನೋಡೋದಿಲ್ಲರಿ ನಾವು. ಉಪ್ಪಡಿ ಅವೆಲ್ಲ ಏನೋ ಬರ್ತವೆ ಎಲ್ಲ ತಿಂದು ಸಾಕು, ಯಾವ ಬರಲಿ ಮನೆಗೆ? ನಮ್ಮ ಮನೆಗೆ ಯಾವ ಒಂದು ಮುಂಗಿಸಿಲ್ಲ, ಒಂದು ಆವಿಲ್ಲ, ಯಾವ್ಯಾವಲ್ಲ ರೀ. ಅವಾಗ ಎಲ್ಲಿ ಕಂಡ್ರೆ ಅವು ಕೋಳಿ ಕೂಕಾಕಂದ್ರೆ ಹೋಗಿ ನೋಡಿದ್ರೆ ಅದು ಹೋಗಿ ಬಿಡ್ತಾವ್ರಿ, ಅವು ಬರಂತಿಲ್ರಿ ನಮ್ಮ ಮನೆ ಸರಿ. ಹಾಗಾಗಿ ವರ್ಷಕ್ಕೆ ಎಷ್ಟು ರೊಕ್ಕ ಬರ್ಬೋದಮ್ಮ ಈ ಕೋಳಿ ಸಾಕಾಣಿಕೆ? ಕೋಳಿ ಸಾಕಾಣಿಕೆ ಎಂತ ಇಲ್ಲ ಅಂದ್ರೆ 2,00,000 ರೂಪಾಯಿ ಆಗ್ತದ್ರಿ ಸರ್. ಅದನ್ನ 2,00,000 ರೂಪಾಯಿನೇ ಆಗ್ತದ್ರಿ. ಈಗ ನಾವು ಹಣ್ಣಿನ ಬೆಳೆಗಳಿಗೆ ಈಕ್ವಲ್ ಈ ಕೋಳಿ ಸಾಕಾಣಿಕೆ, ಈ ಜವಾರಿ ಕೋಳಿ ರೇಟ್ ಇತ್ತೀಚೆಗೆ ಬಹಳಷ್ಟು ಹೆಚ್ಚಾಗ್ಯಾವ? ಹೆಚ್ಚಾದ್ರೆ ನಾವು ನೋಡ್ರಿ ಸಾಕಿದವ್ರಿ, ನೀವು ನೋಡಿ ಕೊಡ್ರಿ ಅಂದ್ರೆ ಮತ್ತೆ ಅಷ್ಟಕ್ಕಷ್ಟೇ ಕೊಡ್ಬೇಕ್ರಿ. ಸ್ವಲ್ಪ ಒಂದ್ ಸ್ವಲ್ಪ 100-200 ರೂಪಾಯಿ ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡೋದು. ಅಷ್ಟೇ ರೀ ಸರ್, ಹೆಚ್ಚ ಅನ್ನಕನು ಬರಾಗಿಲ್ರಿ. 1,500 ಆದ್ರೆ ಬ್ಯಾಡ, ಇನ್ನ ಕಡಿಮೆ ಕಡಿಮೆ ಅಂದ್ರೆ 1,200 ರೂಪಾಯಿ ಒಂದು ಕೋಳಿ ಕೊಡೋದ್ರಿ. ಹುಂಜ ಮಾತ್ರ ಕಡಿಮೆ ಇಲ್ರಿ ಸರ್, 4,000-5,000 ರೂಪಾಯಿ ಬಿಡ್ಬೇಕ್ರಿ. ದೇವ್ರಿಗೆ ಸಂತಿ ಬರ್ತೀರಮ್ಮ ಶನಿವಾರ? ಏನೋ ಅಲ್ಲಿ ಮನೆ ಇದ್ದಲ್ಲೇ ಬರ್ತಾರೆ ಜನ? ಇದ್ದಲ್ಲೇ ಬರ್ತಾರ್ರಿ, ಸಂತಿಗೆ ಏನು ಹೋಗಂತ ಅವಶ್ಯಕತೆ ಇಲ್ರಿ ಸರ್. ನಮಗೆ ಅಲ್ಲೇ ಮನೆಯಲ್ಲೇ ಬಂದಾರ, ಊರವರು ಬೇರೆ ಹಳ್ಳಿಯವರು ಎಲ್ಲರೂ ಬಂದು ಹೋಯ್ತಾರ್ರಿ. ಕೋಳಿ ಸಿಗುತ್ತಪ್ಪ ಅಂತಂದ್ರೆ ಅಡ್ರೆಸ್ ಹೇಳ್ಬಿಟ್ರೆ ಹುಡ್ಕಂತ ಬರ್ತಾರೆ. ಹುಡ್ಕಂತ ಕೊಟ್ಟಪ್ಪನ ಹೊಲ ಎಲ್ಲಿ ಅದಂತ ಕೇಳ್ತಾರ್ರಿ. ಎಲ್ಲಿ ಕೋಳಿ ಸಿಗ್ತಾರೆ ನಡ್ರಿ ಅಂತೇಳಿ ಬರ್ತಾರೆ. ಅಲ್ಲೇ ಜವಾರಿ ಕೋಳಿ ಭಾಳ ಇರ್ತಾವ್ರಿ, ಅಲ್ಲಿಗೆ ಹೋಗ್ಬೇಕಂತ ಇಲ್ಲಿಗೆ ಬರ್ತಾರ ನೋಡ್ರಿ ಸರ್. ಒಂದ್ ಕಡೆ ಮಕ್ಕಳು ಎಷ್ಟು ಜನ ನಿಮ್ಗೆ? ನನಗೆ 4 ಹೆಣ್ಮಕ್ಳು, ಒಬ್ಬನೇ ಗಂಡು ಮಗನ್ರಿ ಸರ್. 4 ಹೆಣ್ಣು 1 ಗಂಡು? 1 ಗಂಡ್ರಿ. ಏನಮ್ಮ ಶಾಲೆ ಓದ್ಸಾಕತ್ತೀರ? ಏನೋ ಒಂದು ಮನೆಗೆ ಇರ್ತಾರ? ಇಲ್ರಿ, ಎಲ್ಲರೂ ಶಾಲೆ ಓದ್ತಾರೆ ಸರ್. ಇಬ್ಬರು ಕಾಮರ್ಸ್ ಓದ್ತಾರೆ, ಒಬ್ಬ ಇಂಗ್ಲೀಷ್ ಶಾಲೆಗ, ಇದು ಸೈನಿಕ ಅನ್ರಿ. ಸೈನಿಕ ಶಾಲೆಗೆ ಹೋಗ್ಯಾನ 16 ರೀ, 12 ಕ್ಲಾಸ್ ರೀ ಅವ. ಸೈನಿಕ ಸ್ಕೂಲಲ್ಲಿ ಒಬ್ಬ ಮಗು ಓದ್ತಾನ, ಇಬ್ಬರು ಹೆಣ್ಮಕ್ಳು ಕಾಮರ್ಸ್ ಓದಾಕತ್ತಾರೆ. ಒಬ್ಬಾಕಿಂದ ಮುಗ್ದಾದ್ರಿ ಸರ್. ಇಷ್ಟೆಲ್ಲ ಮಾಡ್ಕೊಂಡು 200-250 ಕೋಳಿ ಅದಾವ, ಪೇರು ಅದ, ಡ್ರ್ಯಾಗನ್ ಫ್ರೂಟ್ ಅದ, ತರಕಾರಿ ತರಕಾರಿ ಏನದಾವ? ತರಕಾರಿ ನೋಡ್ರಿ, ಮಾಡೋರು ಯಾರಿಲ್ಲ ಅಂತ ಈ ವರ್ಷ ಸರಿ ಮಾಡಿದ್ನಿ ಸರ್. ಇಬ್ಬರಿಂದ ಆಗಂಗಿಲ್ರಿ, ತರಕಾರಿ ಮಾಡಿದ್ರೆ ಆಳನ ಸಿಗಲ್ರಿ. ಈಗ ನಮ್ಗೆ ಗದ್ದಿಗಿದ್ದು ಹಚ್ಚಿದ್ರ ಕಳೆವಕ ನಾಶಕ್ಕ ಯಾರು ಸಿಗಲ್ಲ ಅಂತ ನಾವು ಬಿಟ್ಟಿವ್ರಿ ತರಕಾರಿ ಮಾಡೋದು. ಇದಷ್ಟೇ ಅದ ನೋಡ್ರಿ ಸರ್. ಅಯ್ಯಮ್ಮ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಿ? ಬೆಳಿಗ್ಗೆ 5 ಗಂಟೆಗೆ ರೀ ಸರ್. 5 ಗಂಟೆಗೆ ಹೇಳೋದು, 8 ರೈಟ್ಗೆ ಎಲ್ಲ ರೆಡಿ ಮಾಡೋದು, ಹೋಗೋದ್ರಿ. ಮತ್ತೆ ರೊಟ್ಟಿ ಮಾಡ್ಕೊಂಡು ಈತ ನಿಮ್ಗೆ ಯಜಮಾನ ಮಕ್ಕಂಡಿರ್ತಾನೆ ಹೆಂಗೆ 5 ಗಂಟೆಗೆ? ಇಲ್ರಿ, ಅವರೇ ಫಸ್ಟ್ ಹೇಳೋದ್ರಿ. 4 ಅವ್ರಿಗೆ ಆದ್ಮೇಲೆ ನಾವು ಆಮೇಲೆ ಹೇಳೋದು, ಜಳಕಕ್ಕೆ ನೀರು ಗಿರೋದು, ಚಾ ಮಾಡೋದು, ಅಡುಗೆ ಮಾಡ್ಕೊಂಡು 8 ಗಂಟೆಗೆ ಬಿಡೋದ್ರಿ ಮನೆ. 4:30-5 ಗಂಟೆಗೆ ನಿಮ್ಮ ಚಲೋ ಕೆಲಸ? ನಮ್ಮ ಚಾಲೂ ಇರ್ತವ್ರಿ ಸರ್. 7 ಗಂಟೆಗೆ ಎದ್ರೆ ಹೆಂಗಮ್ಮ? 7 ಗಂಟೆಗೆ ಎದ್ರೆ ಮತ್ತೆ ಮುಂದೆ ಅದು ಮಾರ್ಕೆಟ್ಗೆ ಯಾವ ಹೋಗ್ಬೇಕ್ರಿ ಸರ್? ಮಾಡಿದ ಮೇಲೆ 16 ಹೋಯ್ತಾರ, ನಮ್ಮನ್ನ ಬಿಟ್ಟರು ಹೋಯಾರಲ್ಲ. ಜಲ್ದಿನೇ ಹೇಳ್ಬೇಕ್ರಿ ಸರ್. ಜಲ್ದಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಊಟ ಗಿಟ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಊರೂರು ತಿರ್ಗಾಡ್ಬೇಕು. ಊರೂರು ಹೋಗಲ್ರಿ ಸರ್, ಸಂತಿ ಯಾವ ಊರಾಗಿರ್ತ ಆ ಊರಿಗೆ ಹೋಗೋದು ಕುಂದ್ರದ ಅಷ್ಟೇ ರೀ. ಊರವ್ರಿಗೇನು ತಿರ್ಗದಿಲ್ರಿ, ಹಳ್ಳಿ ಅಲ್ರಿ. 4 ಸಂತಿ ಸಿಗುತ್ತಮ್ಮ? 4 ಯಾಕ್ರಿ ಸರ್, ವಾರಕ್ಕೆ ಪೂರ 8 ಸಂತೆ 8 ಸಂತೆ ಹೋಗ್ಬೇಕಲ್ರಿ. 8 ಸಂತೆ ಆತಾವ್ರಿ, 3 ಇಲ್ಲ 4 ತಿಂಗಳು ಜಬ್ಬರ್ ಇರ್ತಾವ್ರಿ. ಆಮೇಲೆ ಸ್ವಲ್ಪ ಮಾಲು ಕಡಿಮೆ ಆದಂಗೆಲ್ಲ 3 ಸಂತೆ 4 ಸಂತೆ ಓದ್ತೀವ್ರಿ. ಏನಿಲ್ಲ ಅಂತಂದ್ರೆ ಒಂದು ವಾರಕ್ಕೆ ನಮ್ದು ಖರ್ಚು ಹೋಗಿ ಹತ್ತು ಸಾವಿರ ಹೋಯ್ತದ ನೋಡ್ರಿ ಸರ್. ಒಂದು ವಾರಕ್ಕೆ ಸಾವಿರ ಹೋಯ್ತು ಎಲ್ಲ ಖರ್ಚು ತೆಗೆದು, ನಿಮ್ದು ಪೆಟ್ರೋಲು ಡೀಸೆಲ್ ಹೋಗು ಬರೋದು ಎಲ್ಲ ಊಟ ಗಿಟ ತೆಗೆದು ಎಲ್ಲಾನು ತೆಗೀರಿ, ಏನು ಹಿಡ್ದಂತ ಹತ್ತು ಸಾವಿರ ರೂಪಾಯಿ ಮಿನಿಮಮ್ ನಮ್ಮಲ್ಲಿ ಇರ್ತಾವ ನೋಡ್ರಿ ಎಲ್ಲ ತೆಗೆದು. ಅಂತಂದ್ರೆ ನಾಲ್ಕು ಸಂತಿ ಮಾಡಿದ್ವಿ, ನಾಲ್ಕು ವಾರ ಮಾಡಿದ್ರು ಅಂತಂದ್ರೆ 40-50 ಸಾವಿರ ರೂಪಾಯಿ ನಿಮಗೆ ತಿಂಗಳ ಇನ್ಕಮ್ ಇನ್ಕಮ್ ರೀ ಸರ್. ಹ್ಞೂ, ಎಲ್ಲ ಅದು ಕೃಷ್ಣ ಸರ್ ಮಾಡಿಕೊಟ್ಟದ್ ನೋಡ್ರಿ, ತೋಟಗಾರಿಕೆ ಇಲಾಖೆಯವರು ಸರ್ನೇ ಇದೆಲ್ಲ ಬಂದು ಒಂದಿನ ನೋಡಿ ಹಿಂಗೆ ಹಿಂಗೆ ಮಾಡಮ್ಮ, ಹಿಂಗೆ ಹಿಂಗೆ ಮಾಡಿದ್ರೆ ನಿಮಗೆ ಹಿಂಗೆ ಹಿಂಗೆ ಅನುದಾನ ಸಿಗ್ತದೆ, ಹಿಂಗೆ ಹಿಂಗೆ ನಡೆಸಿದ್ರೆ ನಿಮಗೆ ಮನೆ ನಡೀತದೆ ಅಂತ ಹೇಳಿದ. ಅದಕ್ಕೆ ಒಂದು ಈರುಳ್ಳಿ ಶೆಡ್ ಹಾಕಿ ಕೊಟ್ರಿ, ಪೇರಲ್ನು ಎಲ್ಲ ಹಚ್ಚಿ ಕೊಟ್ಟರಿ, ಮತ್ತು ಡ್ರ್ಯಾಗನ್ ಫ್ರೂಟ್ಗೆ ಬೋರ್ ಬಾರೆಹಣ್ಣು ರೀ, ಇವೆಲ್ಲ ಅನುಕೂಲ ಮಾಡ್ಯಾರ ನೋಡ್ರಿ ಸರ್. ಹೆಂಗ ಅನ್ಸುತ್ತೆ ರೀ ಕೊಟ್ಟಪ್ಪರೆ ಇಷ್ಟೆಲ್ಲ ಕೃಷಿ ಮಾಡ್ಕೊಂತ ಮಾಡ್ಕೊಂತ ಮಾಡ್ಕೊಂತ ತೋಟಗಾರಿಕೆಗೆ ಬಂದ ಮೇಲೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸದ? ಒಳ್ಳೆ ಸುಧಾರಿಸದ ರೀ, ನಮ್ಗೇನು ತೊಂದರೆ ಇಲ್ರಿ, ಏನಾರ ನಾವು ಮಾಡ್ಬೋದು ರೀ. ಈಗ ಮಕ್ಕಳಿಗೆ ಅನುಕೂಲ ಆಯ್ತು ರೀ, ನಮಗೂ ಅನುಕೂಲ ಆಯ್ತು, ಇನ್ನೊಬ್ಬರಲ್ಲಿ ಏನು ಬಾಕಿ ಇಲ್ಲ, ಅನುಕೂಲ ಆದ್ರಿ ಅದನ್ನ ಮಾಡಿದ್ರೆ. ಹಿಂಗೆ ಮೊದಲೇನಾರ ಸಾಲ ಗಿಲ್ಲ ಮಾಡ್ಕೊಂಡ್ರೆ? ಮೊದಲೇ ಸಾಲ ಇತ್ತು ರೀ, ಅವ್ರು ಇಲ್ಲಿ ಕೇಳಕ್ ಬರ್ತಾರೆ ಅಂದಾಗ ಈ ಕಡೆ ಹೋಗದ್ರಿ, ಇಲ್ಲ ಜಾರಳಿಗೆ ಹೋಗ್ಯಾನ ಅಂತ ಹೇಳಿದ್ರೆ, ಇಲ್ಲ ದೇವದ್ರಕ್ಕೆ ಹೋಗ್ಯಾನ, ಊರಿಗೆ ಹೋಗ್ಯಾನ ಅಂತ ಹೇಳ್ತದ. ಪರಿಸ್ಥಿತಿ ಇತ್ತು ಮೊದಲ. ಯಾವಾಗ ಇದು ತೋಟಗಾರಿಕೆಯಿಂದ ನಾವು ಸೌಲಭ್ಯ ಪಡೆದು ಮಾಡಿ ಲಾಭ ಪಡೆದ ಮ್ಯಾಗ ನಮ್ಗೇನು ತೊಂದರೆ ಇಲ್ಲರಿ. ಈಗ ಅವಾಗ ಅವ್ರಿಗೆ ಯಾಕೆ ಕೊಡ್ತಾರೆ, ಅವ್ರಕ್ಕೆ ಕೊಡೋದಲ್ಲ ಅಂದ್ರೆ, ಈಗ ಸಾವುಕಾರ ಅಂತಾರ್ರಿ ಊರಾಗೆ ಹೋದ್ರೆ. ಅಂತಂದ್ರೆ ನೀವು ನೇರವಾಗಿ ಮಾರೋದ್ರಿಂದ ಮತ್ತೆ ಈ ಮೀಡಿಯೇಟರ್ ಇರ್ತಾರಲ್ಲ ಬಂಡಿ ಮೇಲೆ ಇಟ್ಕೊಂಡು ಮಾರ್ತಾರಲ್ಲ, ಅವ್ರಿಗೆ ಕೊಡಕ್ಕೆ ಏನು ವ್ಯತ್ಯಾಸ ರೀ ಕೊಟ್ಟಪ್ಪರೆ? ಅವ್ರಿಗೆ ಕೊಡಕ್ರಿ, ಈಗ 1,000 ಆಗ್ತದ್ರಿ ಒಂದು ಪೇಟಿಗೆ, ಅವ್ರು 500 ತೊಗೊಳಕ್ಕೆ ತಯಾರಿರಂಗಿಲ್ರಿ. ಅವ್ರಿಗೆ ನಾವು ಒಂದು ತಾಸಿನಾಗ 500 ಲಾಭ ಕೊಡ್ಬೇಕ್ರಿ ಅವ್ರಿಗೆ. ಒಂದು ಬಾಕ್ಸ್ ಪೇರ್ಲಣಪ್ಪ ಅಂತಂದ್ರೆ ನೀವು 1,000 ರೂಪಾಯಿ ಮಾರಿದ್ರೆ ಅವ್ರು 500 ಕೇಳ್ತಾರೆ, 500 ಕೇಳ್ತಾರೆ. ಅವ್ರಿಗೆ ಒಂದು ತಾಸಿನಾಗ 500 ಲಾಭ ಕೊಡ್ಬೇಕು, ನಾವು 1 ವರ್ಷ ಜೋಪಾನ ಮಾಡಿ ಅಲ್ಲಿ ರೊಕ್ಕ ಗಿಕ್ಕ ಮಾಡ್ಕೊಂಡ್ರಿ. ಹಾಂ, ಅನುಕೂಲ ಆಗ್ಯದ್ರಿ, ರೊಕ್ಕ ಆಗ್ಯದ್ರಿ. ಮಕ್ಕಳು ಚಲೋತ್ನಾಗ ಓದಾಕತ್ತಾರ, ಚಲೋತ್ನಾಗ ಮನೆಗೆ ಕಟ್ಸ್ಕೊಂಡ್ರಿ? ಹಾಂ, ಮನೆಗೇನು ಎಲ್ಲ ಕಟ್ಟಿಸ್ಕೊಂಡವ್ರಿ. ನೋಡ್ರಿ ಕೊಟ್ಟಪ್ಪ ಅವರೇ ಮತ್ತೆ IM ಅವರೇ, ಭಾಳಷ್ಟು ಖುಷಿಯಿಂದ ಒಕ್ಕಲ್ತನ ಮಾಡಾಕತ್ತೀರಿ. ಕೃಷಿಯಿಂದ ಹಿಡ್ಕೊಂಡು ತೋಟಗಾರಿಕೆಗೆ ಬಂದ ಮೇಲೆ ನಿಮ್ಮ ಆದಾಯದ ಮಟ್ಟ ಹೆಚ್ಚಾಗಿದೆ, ನಿಮ್ಮ ಖುಷಿಯಿಂದ ಬದುಕು ಮಾಡಾಕತ್ತೀರಿ. ಪೇರ್ಲಣ್ಣು ಇದೆ, ಬಾರೆಹಣ್ಣು ಇದೆ, ಸೀತಾಫಲ ಇದೆ, ಮುಖ್ಯವಾಗಿ 200 ಕೋಳಿಗಳಿದ್ದಾವೆ, ಡ್ರ್ಯಾಗನ್ ಫ್ರೂಟ್ ಹಾಕೊಂಡಿದ್ದೀರಿ. ಎಲ್ಲ ಹಳ್ಳಿ ಹಳ್ಳಿ ತಿರುಗಾಡಿ ನೀವೇ ಸ್ವಂತ ಮಾರೋದ್ರಿಂದ ನಿಮಗೆ ಭಾಳಷ್ಟು ಲಾಭ ನೇರವಾಗಿ ನಿಮಗೆ ದೊರೀತಾ ಇದೆ. ನಿಮ್ಮಂಥ ರೈತರು ಈ ಕಡೆ ಗಮನವನ್ನು ಕೊಟ್ಟರೆ ಖಂಡಿತ ಲಾಭ ಸಿಗುತ್ತೆ, ಒಳ್ಳೆಯ ಲಾಭವನ್ನು ಕೂಡ ಪಡ್ಕೋಬಹುದು. ಸಾಂಪ್ರದಾಯಿಕ ಕೃಷಿಯಿಂದ ತೋಟಗಾರಿಕೆಗೆ ಬಂದರೆ ಇಲಾಖೆ ಸಬ್ಸಿಡಿಗಳಿದ್ದಾವೆ, ನೇರವಾಗಿ ಸಹಾಯಧನಗಳು ಕೂಡ ನಿಮಗೆ ನೇರವಾಗಿ ನಿಮ್ಮ ಖಾತೆಗೆ ದೊರೆಯುವುದರಿಂದ ಆರ್ಥಿಕವಾಗಿ ಮುಂದುವರಬಹುದು. ನೀವು ಹೇಳಿದಂಥ ವಿಚಾರಗಳು ನಮ್ಮ ರೈತ ಬಾಂಧವರು ಗಮನಹರಿಸಲಿ, ತೋಟಗಾರಿಕೆಗೆ ಮುಖವನ್ನು ಮಾಡಲಿ, ಒಳ್ಳೆಯ ಕೃಷಿಯನ್ನು ಮಾಡಲಿ. ನಿಮ್ಮ ಕೆಲವು ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಕೊಟ್ಟಪ್ಪ ಮತ್ತು IM ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ದೇದುರ್ಗ ತಾಲೂಕಿನ ಹುಲಿಗುಂಡ ಗ್ರಾಮದ ಕೊಟ್ಟೆಪ್ಪ ಮತ್ತು IM ದಂಪತಿಗಳ ತೋಟಗಾರಿಕೆ ಅನುಭವಗಳನ್ನು ಕೇಳಿದಿರಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ಈಗ ಕೇಳಿ, ಹತ್ತಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ಹತೋಟಿ ಕ್ರಮಗಳ ಕುರಿತು ಕೀಟ ತಜ್ಞರಾದ ಡಾಕ್ಟರ್ SG ಹಂಚಿನಾಳ್ ಅವರಿಂದ ಮಾಹಿತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಾನು ಡಾಕ್ಟರ್ SG ಹಂಚಿನಾಳ್ ಅಂತೇಳಿ, ಕೃಷಿ ವಿಷಯದ ರಾಯಚೂರಿನ ಹತ್ತಿ ವಿಭಾಗದಲ್ಲಿ ಕೀಟ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ತಮಗೆ ನಾನು ಈ ಹತ್ತಿಯಲ್ಲಿ ಬರ್ತಕ್ಕಂಥ ರಸಹೀರ ಕೀಟಗಳ ನಿರ್ವಹಣೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಭಾಗದಲ್ಲಿ ಸಾಕಷ್ಟು ಹತ್ತಿಯನ್ನು ಬಿತ್ತನೆ ಮಾಡಿದ್ದಾರೆ. ಜೂನ್ ತಿಂಗಳಿಂದ ಇಲ್ಲಿವರೆಗೆ ಬೇರೆ ಬೇರೆ ಭಾಗದಲ್ಲಿ ಈಗಾಗಲೇ ಹತ್ತಿಗಳು ಬಿತ್ತಿದವರು ಒಂದು 20-30 ದಿವಸದ ಬೆಳೆಗಳು ಅಲ್ಲಲ್ಲಿ ಕಂಡು ಬರ್ತಾ ಇದ್ದಾವೆ. ಇತ್ತೀಚೆಗೆ ಕೆಲವೊಂದು ರಸಹೀರ ಕೀಟಗಳ ಕಂಪ್ಲೇಂಟ್ಸ್ ಭಾಳಷ್ಟು ಬಂದಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಅಂದರೆ